ಹುಳುವಿನ ಹಾಸಿಗೆ ಬದಲಾಯಿಸಿದಷ್ಟು ಸಲ ಸ್ಥಳಾವಕಾಶ ಹೆಚ್ಚಿಸಬೇಕು. ರೇಷ್ಮೆ ಹುಳುಗಳು ಮೊಟ್ಟೆಯಿಂದ ಹೊರ ಬಂದಾಗಿನಿಂದ 5ನೇ ಹಂತದ ಕೊನೆಯವರೆಗೆ, ಅಂದರೆ ಗೂಡು ಕಟ್ಟಲು ಬರುವವರೆಗೂ ಸುಮಾರು 90 ಪಟ್ಟು ಹಾಸಿಗೆ ವಿಸ್ತೀರ್ಣ ಹೆಚ್ಚಿಸಬೇಕು. ಕೃಷಿ ವಾರ್ತೆ ಕೇಳಿದಿರಿ. ಪ್ರಸ್ತುತಿ ಗಿರೀಶ್ ವಿ ಪಾಟೀಲ್. ಇಂದಿನ ಜನಪದ ನಾಟಕದಲ್ಲಿ ಕೃಷ್ಣ ಪಾರಿಜಾತ, ಅದರಲ್ಲಿ ಗೌಳಗಿತ್ತಿ ಸನ್ನಿವೇಶ ಭಾಗವಹಿಸಿದ ಕಲಾವಿದರು ಸೊನ್ನದ ಶ್ರೀಕಾಂತ್ ಲಕ್ಷ್ಮಣ್ ಹೂಗಾರ್ ಹಾಗೂ ಸಂಗಡಿಗರು. ಕೇಳಿ ಗೌಳಗಿತ್ತಿ ಸನ್ನಿವೇಶ. ಜಾಯಾ ಈ ಓಣಿಲಿ ಯಾರಾದ್ರೂ ಹಾಲು ಮೊಸರು ತಗೊಳ್ಳೋರಿದ್ರೇನೋ? ಯಾರಾದ್ರೂ ಹಾಲು ಮೊಸರು ಕೊಡೋರು ಬಂದಿರೇ ನಾವು? ಇಲ್ಲಿ ಯಾರು ತೆಗೆದುಕೊಳ್ತೆ ಕಾಣಿಸ್ತಾ ಇಲ್ಲ. ಇಲ್ಲಿ ಯಾರು ಕೊಡೋರೆ ಕಾಣಿಸೋಲ್ರು? ಈ ಓಣಿ ಹಾಳವ. ಎಲ್ಲ ಹಾಗಾಗದ. ಈ ಓಣಿ ಹಾಳವ. ಎಲ್ಲ ಹಾಗಾಗದ. ನೀ ಯಾರೋ? ನೀ ಯಾರೋ? ನಿಮ್ಮಿಬ್ಬರಿಗೆ ಆಲೋಚಿ ಮಾಪ ಆಯ್ತೇನಿಲ್ಲ. ನಮಸ್ಕಾರ ರೀ. ನಮಸ್ಕಾರ. ನಮಗಂತೂ ಆಧಾರ್ ತಪ್ಪೇದ. ನೀವು ಅಲ್ಲಿಂದ ಇಲ್ಲಿಗೆ ಬಂದಿರಲ್ಲ. ನೀವೇನು ಕಾರಣ ಬಂದಿರಪ್ಪ? ನಿಮಗೆ ಆಧಾರ್ ಇರ್ಲಿಕ್ಕ ಆಧಾರ್ ಕಚ್ಚು ಕಂಡು ಕಬ್ರು ನಾನ ನೀನ ತನ್ನ ಆಧಾರ್ ತನ್ನ ಗುರ್ತಿಲ್ಲ ಮಂದಿನ ಆಧಾರ್ ಕಚ್ಚವ್ರ ಹೆಚ್ಚಾಗ್ಯಾರ. ಅದೇನೋರ್ಲಿ ಮೊದಲು ನಾನ್ ಕೇಳಿದಮ್ಮ. ನನಗೆ ದೂತೆ ದೂತೆ ದೂತ್ ಕಾಸ್ತ್ರಿ ಹೀಗೇನು ಅಂತಾರ ನೋಡಿವ. ದೂತೆ ಎನಗೆ ರಾಧಿಕಾ ಮತ್ತು ರಾಧಿಕಾ ಅಂತಾರ ನೋಡ. ಹೌ ನನ್ ರಾಧ. ಏನೋ ನಿನಗೆ ರಾಧಿಕಾ ಅಂತಾರ? ನನಗೂ ಅಂತಾರಲ್ಲ. ಏನಂತಾರ? ನಿಮ್ಮಂತ ರಾಧಿಕಾರನ್ನ ಶೋಧ ಮಾಡುವಂತ ಶೋಧ ಬಣ್ಣದ ಗೋಧ. ಏಯ್ ಚೇಷ್ಟ ಮಾಡೋಣ ಅಂತ ಹೇಳಿ. ನಿಮ್ಮ ಕೂಡ ನಾಲ್ಕು ಚೇಷ್ಟ ಮಾಡ್ಲಿ. ಮತ್ತೇನಂತಾರ? ಏನಂತಾರ? ಏನಂತ ಕರೀತಾರ? ಗೊಲ್ಲತಿ ಗೊಲ್ಲತಿ ಅಂತಾರ ನೋಡು. ಗೊಲ್ಲತಿ ನಮ್ಗೆ ಸುಮ್ ಬಿಡ್ತಾರ. ನಿಮ್ಮಂತ ಗೊಲ್ತಿಯರ್ ನೆತ್ತಿ ಅಟ್ಟತ್ತೊಳಗ ಚಲ್ತಿ ಚಲ್ತಕ್ಕ. ಏಯ್ ಚೇಷ್ಟ ಮಾಡ್ಬೇಡ. ಯಾರು ಇದೊಳ್ಳದ ಏನಂತಾರ? ಕೊಟ್ಟ ಕರೆನ ಏನಂತಾರ? ಕರೆನ ಏನಂತಾರ? ಏನಂತ ಕರೀತಾರ? ಎನಗೆ ಗೌಳಗಿತ್ತಿ ಗೌಳಗಿತ್ತಿ ಅಂತಾರಮ್ಮ. ಗಿತ್ತಿ? ಹಾ ಏನಂದಿ? ಗಿತ್ತಿ ಇರ್ಲಿ ಅಮ್ಮ, ಗೌಳಗಿತ್ತಿ ಅಂತ ಹೇಳ್ತಿ. ಹೌದೌದು. ಆದ್ರ ಈ ಗೌಳಗಿತ್ತಿ ನೀ ಇಲ್ಲಿಗೆ ಬರ್ಬೇಕಾದ್ರೆ ಏನ್ ಕಾರಣ ಬಂದಿವ? ಏನು ಏನೇನು ತಗೊಂಡು ಬಂದಿ? ಏನು ತಂದಿಕೊಂಡು ಬಂದಿ ಹೇಳ್ರಲ್ಲ. ಏನು? ಹಾ ಏನು ಕೇಳಮ್ಮ ಹೇಳ್ರಿ. ಹಾ ಹಾ ಏನೇನು ತಂದಿರಿ? ಹಾ ಹೇಳ್ರಿ ಕೇಳು. ಹಾಲಂತೂ ಇದ್ದಂಗಾಯ್ತು. ಇದ್ದಂಗಾಯ್ತು. ಇನ್ನು ಅದ್ರಾಗ ಗಟ್ಟಿ ಅನ್ನೋ ಪದಾರ್ಥ ಗಟ್ಟಿ ಅಂದ್ರೆ ಬಿರ್ಸಂದು. ಏ ಬಿರ್ಸ್ ಅಂದ್ರೆ ಏನಾ? ನೀ ಬಿರ್ಸಿಗ ಬಿದ್ದಂಗ ಕಾಣೋದಿಲ್ಲ. ಏಯ್ ಮೊಸರ. ಹೌದಾ? ಹೌದ್ರಿ ದೂತೆ. ಮೊಸರ್ ಅಂತೂ ನೋಡಬೇಡ ನೀ. ಯಾಕೆ ತಂದೆ ಇಲ್ಲ? ಏ ಬಹಳ ಚಲೋ ಅದ. ಬಹಳ ಚಲೋ ಅದ. ಹಾಲ ಮೊಸರ ಇದ್ದಂಗ ಆಯ್ತು. ಇನ್ನ ಶ್ರೀಮಂತರು ಊಟ ಮಾಡೋ ಪದಾರ್ಥ ಏನಾರ ತಂದೆ? ಏನಮ್ಮ? ಏನೋ ಅಂದ್ರೆ ಬೆಣ್ಣೆ. ಬೆಣ್ಣೆ ಬೆಣ್ಣೆ ಅದ ಅದ ಅವಾ ಹಾಲ ಮೊಸರ ಬೆಣ್ಣೆ ಎಲ್ಲ ಯಾರು ಊಟ ಮಾಡ್ತಾರು? ಶ್ರೀಮಂತರು. ಶ್ರೀಮಂತರು ಈ ಸಭೆಯಲ್ಲಿ ಎಲ್ಲರೂ ಶ್ರೀಮಂತರು ಇದ್ದಾರೆ? ಇಲ್ಲಮ್ಮ. ಬಡವರು ಇದ್ದಾರೆ, ಮಧ್ಯಮರು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ತಗೊಳಕ್ ಅನುಕೂಲ ಆಗಿರ್ಬೇಕು, ಯಾಕರ ತುಸು ಆಗಿರ್ಬೇಕು, ಮಾಲರ ದುಡ್ಡಿಗೆ ತಾಕಿ ಬಂದಿರ್ಬೇಕು. ಅಲ್ಲ ಹೀಗಂದ್ರೆ ಏನು? ನನಗೆ ತಿಳಿಯವಲ್ದಿದು. ಇದು ತಿಳಿವಲ್ತ ಸಣ್ಣಕ್ಕೆ ಸರದೊಡ್ಡಕ್ಕಾಗಿ. ಏನು ದುಡ್ಡಿಗೆ ತಾಕಿ ಮಾಲ ಅಂದ್ರೆ ಏನು? ಏನು ಮೆಜ್ಜಿಗೆ ಮೆಜ್ಜಿಗೆ ಮೆಜ್ಜಿಗೆ ಮಜ್ಜಿಗೆ ಮಜ್ಜಿಗೆ ಅವ ಮಜ್ಜಿಗೆ ಅವ ಅವ ಮೊಸರ ಮೊಸರ ಅಪ್ಪ ಬಂದಿಪ್ಪ. ಮತ್ ನೀನ ಅಂಜಲ ಏನಂದಿನಿ? ಮಜ್ಜಿಗೆ ಅವ ಅಂದ್ರ ಅದಾವು ತಂದನು ಅಂತ ಅರ್ಥ ಆಯ್ತು. ಗೌಳಿಗಿತ್ತಿ ಬಹಳ ಸೂಕ್ಷ್ಮ ಇದ್ದಾಳ. ಮಜ್ಜಿಗೆ ಅವ ಅಂದ್ಕುಲ ಮೊಸರಪ್ಪ ಬೆನ್ನಿ ಬ್ಯಾನ್ನಿ ಮಾಮ ಮತ್ತು ತುಪ್ಪ ತುಪ್ಪ ದೊಡಪ್ ದೊಡಪ್ಪಣಪ್ಪ ಹಾಲ ಹಾಲ ಸಿಗವ ಇನ್ನೊಮ್ಮೆ ನನ್ನ ಕೈಯಾಗಿ ಸಿಗವ ಸಿಗಲಾಳವ. ಅಡೇ ಎಷ್ಟು ದೊಡ್ಡ ಮಾಡಿರ್ ನೀವು ಇವೆಲ್ಲ ಬಾಳದಿಂದ ಬಂದು ಮಜ್ಜಿಗೆ ಅದಾವಂದಲ್ಲ ಮಜ್ಜಿಗೆ ಎಷ್ಟು ನಮೂನಿ ಇದ್ದಾವು? ನನ್ನ ಹತ್ತಿರ ಮಜ್ಜಿಗೆ ಎರಡು ನಮೂನಿ ಅವರಿವು ಬಿಳಿಯೋದಾವು. ಹಾಗಲ್ಲ ಒಗ್ಗರ್ಣಿ ಕೊಟ್ಟಂತ ಮಜ್ಜಿಗೆ ನವ ಸಾಲ ಮಜ್ಜಿಗೆ ನವ. ಏ ಗೌಳಗಿತ್ತಿ ಏನು ಸುಡ್ತಿ? ಬೇಕಾಗಿಲ್ಲ ಬೇಕಾಗಿಲ್ಲ, ದಿನ ಊಟ ಮಾಡ್ತೇನೆ ಅವ್ನು ಇಸ್ಕೊಂಡ ಒಗ್ಗರ್ಣಿ ಬಂದಲ್ಲ ಬಿಡುದಲ್ಲ. ಮತ್ತೆ ಏನಂದಿ ತಗೋತನವ? ಏನಂದಿಲ್ಲ. ಈಗ ಈಗ ಹೇಳಿದ್ರೆ ವ್ಯಾಪಾರ ಆಗ್ತದ? ವ್ಯಾಪಾರ ಆಗ್ತದ ಹೇಳ್ರಿ. ಆಗ್ಲಿ ಆಗ್ಲಿ. ಆದ್ರ ಈ ಊರ್ ಜನರಿಗೆ ಒಂದ್ ಸಮಸ್ಯೆ ಬಂದದ. ಈಗ ಅವಳಿಗಿತ್ತಿ ಅಂದು ನಮ್ಮ ಊರಿಗೆ ಬಂದಿಲ್ಲ. ಬಂದಿಲ್ಲ, ಒಮ್ಮೆ ಬಂದಾಳು, ಈಗ ಒಮ್ಮೆ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾಳು. ಅಕಸ್ಮಾತ್ ಇನ್ನೊಮ್ಮೆ ವಾಗರ ಕರ್ಸಿದ್ವಿ ಅಂದ್ರೆ ಅಂದ್ರೆ ಬಂದು ಸೇವಾ ಮಾಡ್ಕೊಂಡು ಹೋಗ್ತಾಳ ಅಂತ ಕೂಣಾಗುರ್ತ ಅವ್ರು ಕೇಳಕ್ ಹೇಗಂತಾರ? ನೀ ಕೂಣಾಗುರ್ತ ಹೇಳು. ಹೇಳಿದ್ದಾದ್ರೆ ವ್ಯಾಪಾರ ವ್ಯಾಪಾರ ಆಗ್ತದ? ತಡ ಮಾಡುದಲ್ವಾ ಈಗ? ಆಗಲಿ ಆಗಲಿ ಹೇಳಲ್ಲ. ಹೇಳು ಪರಿವಾರ ನನ್ನ ಹಾಲು ಮೊಸರು ವ್ಯಾಪಾರ ಮಾಡ್ಕೊಂಡ್ ಹೋಗ್ತಾ ಇದ್ದೇನೆ. ಇಲ್ಲಿ ಯಾರು ಕುಣ ಹೇಳಿದಂಗಾಯ್ತು? ಅಲ್ಲ, ಇಲ್ಲಿ ಯಾರು ಹಾನಿ ಮಾಡಿ ಹೇಳ್ಬೇಕು? ನಾನು ಯಾರು ಹಾನಿ ಮಾಡುದು ಬೇಕಾಗಿಲ್ಲ, ಮಹಾತ್ಮರ ಹಾನಿ ಮಾಡಿಬಿಟ್ರೆ ಸಾಕು. ಹೀಗೇನು? ಹೌದು ನೋಡಮ್ಮ, ಆ ಬಲಿಭೀಮನ ಸಾಕ್ಷಿಯಾಗಿ ಹೇಳ್ತಾನಮ್ಮ. ಹೇಳ್ತಿ? ಪರಿಶಿದಾಗೊಮ್ಮೆ ಬರ್ತಿ? ಇರ್ಲಿ, ಅಂತ ದೊಡ್ಡ ಮಾರುತಿ ದೇವ್ರ ಹಾನಿ ಮಾಡಿಬಿಟ್ಟು. ಹೌದಮ್ಮ, ಸ್ವಲ್ಪ ಹಾಲು ಮೊಸರು ಅದಾವು, ಈಗ ಹನ್ನೆರಡು ಮಾತಾಡೋದು ಬೇಕಾಗಿಲ್ಲ. ಆದ್ರೆ ಈಗ ಗಿರಾಕಿ ಕರಿ ಅಂತಿಯಲ್ಲ, ಗಿರಾಕಿ ನಾ ಕರಿತನ, ಆದ್ರೆ ಕರಿತನು ಹೊರಗಿನ ಗಿರಾಕಿ ಬೇಡ, ಬರೇ ದಾಂದ್ಲಿ ಮಾಡ್ತಾವ. ಹೌದಾ? ಒಂದ್ ಕಾಯಂ ಗಿರಾಕಿ ಐತಿ, ಕರಿತಾವ ವ್ಯಾಪಾರ ಮಾಡ್ಕೊಂಡು ಕರಿಯಮ್ಮ. ಹಾಗಾದ್ರೆ ಕರಿತಿನ್ಲ, ಕರಿ ಕರಿ ಗಿರಾಕಿ. ಏ ನಮ್ ಕಾಯಂ ಗಿರಾಕಿ, ಯಾಕ್ರಿ ಯಾಕ್ರಿ ಬದ್ರದ್ರನ್ನ ಕೊಟ್ರಿ ಇಟ್ಟಿ ಒಂದು ಬುಟ್ಟಿ ಕರ್ದವ್ರ? ನಾವು ಕರ್ದವ್ರ ನೀವ್ರೆ? ಹ್ಞೂನ್ರಿ, ನಮಗ ಅವ್ರ ಕರ್ದಂಗ ಅಕ್ಕತ್ರಿ. ಇಲ್ರಿ, ಹಾಲು ಬಂದ್ರಿ ಹೇಳಂದಿದ್ರಲ್ಲ, ಹಾಲು ಬಂದವನೀಗ, ಈಗ ಬಂದವ್ರಿ. ಹಾಲು ಎಲ್ಲಿದಾವ? ಇಲ್ಲೇ ಅದಾವ್ರಿ. ನೀನಾರ ಏನ್ ಮಾಡ್ಬೇಕತ್ತ ಮಾಡಿ? ಹಾಗಲ್ಲಪ್ಪ, ಹಾಲು ಮೊಸರು ತಂದವ್ರು ಅವ್ರು, ಅವರು ಪಾತ್ರೆಯಲ್ಲಿ ಇದ್ದಿದ್ದು ಅಷ್ಟೇ ಹಾಲು ಮೊಸರು. ಈಗ ಸರಿಯಾಗಿ ಕೇಳಿ ವ್ಯಾಪಾರ ಮುಗಿಸ್ಕೊಂಡು ಹೋಗಿಬಿಡೋಣ. ಈಗ ನಾ ಕೇಳ್ತೀನಿ, ಹಂಗಾರ ಹೋಗಿ ಕೇಳ. ಏನ್ರಿ ಹಾಲು ಮೊಸರು ತಂದವ್ರು ನೀವಾರೆ? ಹೌದಮ್ಮ, ನಾವೇ. ಅವನು ಎದಕ್ ತಂದಿರಿ ವ್ಯಾಪಾರ ಮಾಡ್ಲಿಕ್ಕೆ? ವ್ಯಾಪಾರ ಎದಕ್ರಿ? ರೊಕ್ಕ ಸಲುವಾಗಿ ರೊಕ್ಕರಿ. ಇಲ್ರಿ, ಹಾಲು ಹೆಂಗ್ ಲೀಟರ್ ಕೊಡ್ತೀರಿ? ಹಿಂಗ ಆಗ್ಲಿ ಆಗ್ಲಿ ದೂತೆ, 40 ರೂಪಾಯಿ ಲೀಟರ್ ಹಾಲು ಕೊಡ್ತಾನ. 40 ಯಾಕ್ರಿ, 50 ಹೋಗಲಿ ಹೋಗಲಿ ಹೋಗಲಿ ಇರ್ಲಿ. ಮತ್ತ ಬೆಣ್ಣೆ ಹೆಂಗ್ ಕೊಡ್ತೀವ ದೂತೆ? 400 ರೂಪಾಯಿ ಕಿಲೋ ಬೆಣ್ಣೆ ಕೊಡ್ತಾನ. 400 ಯಾಕ್ರಿ, 500 ಅಲ್ರಿ. ಇರ್ಲಿ, ಈಗ ಹಾಗಾದ್ರೆ 20 ರೂಪಾಯಿ ತಾಲಿ ಮೊಸರು ಕೊಡ್ತಾನ. ಹೀಗ್ರೆ ಅದು ಇರ್ಲಿ ಇರ್ಲಿ, ಹೀಗ್ ಕೊಡಬಾರ್ದು ನೀವು. ಇವೆಲ್ಲ ಕೊಟ್ರ ಇದನ್ನೆಲ್ಲ ಮಜ್ಜಿಗೆ ನೋಡಿ ಅದ್ಮಾಸ್ ಕೊಡ್ತಾನ. ಹೋಗ್ರಿ, ಕೊಡಬಾರ್ದು ನೀವು. ಮತ್ ಹೆಂಗ ಹಿಂಗ್ ಕೊಟ್ರ ಒಳಗ್ ಬರ್ತೀರಿ? ಯಾಕ ಏನ್ ಮಾತಾಡ್ತಿ? ನುಕ್ಸಾನ್ದಾಗ ಯಾಕ ಯಾಕ ಸಿಟ್ಟಿಗೆ ಬರ್ತಿ ಅಂತ? ಆಕೆನ್ನು ಮಾತು ನಿನಗೆ ತಿಳಿವಲ್ಲ. ಏನಂತ? ಒಳಗ ಅಂದ್ರೆ ಏನು? ಏನು ನಿನಗೆ ಅತ್ತಿ ಮಾವ ಇದ್ದಾರಿಲ್ಲೋ? ಇವ್ರೆಲ್ಲಾರು ಹೋದ ಕೂಡಲೇ ಲೆಕ್ಕ ಕೇಳ್ತಾರ. ಈ ರೀತಿಯಿಂದ ಅಜ್ಮಾಸ್ ಕೊಟ್ಕೊತ್ತೋ ಅದೇ ಅಂದ್ರೆ ಬರ್ಬರ್ತ ಒಳಗ್ ಬರ್ತಿ ಅಂದ್ರೆ ಲುಕ್ಸಾಂದ ಒಳಗ್ ಬರ್ತಿ. ಈಗದ ಈಗದ ಅಲ್ಲ, ಇಲ್ಲಿ ವರ್ಣ ಬೇರೆ. ಭಯಂಕರ ಹೆಂಗ ಹಂಗ ಇದು ಬೆಳ್ತಾನೆ. ಹೆಂಗ ಏನ ಬಿಡ ಇವಾ ಏನು ಗಿರಾಕಿ ಜೋಡಿ ವ್ಯಾಪಾರ ಮಾಡಿ? ವ್ಯಾಪಾರ ಆಗುದಿಲ್ಲಮ್ಮ, ಪಾತ್ರಿ ಮಾರ್ಕೊಂಡು ಊರ್ಗೋದು. ನೀನು ನಿನ್ನ ಮನಸ್ಸಿಗೆ ಬಲ್ಲಲ್ಲಿ ಹೋಗಿಬಿಡಿನ. ಅಲ್ಲ, ಇಷ್ಟೋ ತನಕ ಹಾಲು ಮೊಸರು ವ್ಯಾಪಾರ ಮಾಡಿಸಿ ಕೊಡ್ತಾನಂತೇಳಿ ನಾನು ನಿಲ್ಲಿಸಿಕೊಂಡೆ ನೀನು? ಹೌದು, ಹೋಗು ಹೋಗಂದ್ರೆ ನಾನು ಎಲ್ಲಿ ಹೋಗ್ಬೇಕು? ಏನಮ್ಮ? ಅಲ್ಲ, ನೀನಾರೇನ ಸಣ್ಣಕ್ಕೆ ಸರದೊಡ್ಡಕ್ಕಾಗಿ ನಿನಗೆ ಅಲ್ಲೇ ಹೋಗು ಇಲ್ಲೇ ಹೋಗು ಅಂದ್ರೆ ಇದು ನನಗೆ ತಪ್ಪಾಗ್ತದಿಲ್ಲ? ಏ ತಪ್ಪಾಗ್ತದ? ಹೌದಿಲ್ಲ? ಹೌದೌದು. ಹೋಗ್ಯಾಕ? ಓಯ್ ಬಾಯಕಂದ್ರ ಇದು ತಪ್ಪಾಗ್ತದ, ಇದು ತಪ್ಪಾಗ್ತದ. ಇದನ್ನ ಬಿಡ, ನಿನಗ ಅವ್ವ ಅಕ್ಕ ಅನ್ನಕ್ ಹೋಕಿನಿ. ನಿನಕಿತ್ತ ಮೊದಲು ನಾನು ಹಳೆದಾಗಿನಿ. ಮುದಿಕಾಗಿ ಬಿಡ, ಹಲ್ಲುಷ್ಟ ಗಟ್ಟವ ನಿನ್ನ. ಏ ಗವಳಗಿತ್ತಿ, ಒಂದ್ ಹಲ್ಲು ಗಟ್ಟಿದ್ರ ಸಾಕ, ಇವೊಂದ್ ಎರಡು ಮೂರ್ ನಾಲ್ಕ ಸಲ ನಿನ್ ದಿಲ್ಲಿ ಕಾಣಿಸೋಪಕ್ಕಿನ. ಯಾರ ಮುಂದೆ ಹೇಗ ಮಾತಾಡ್ಬೇಕನ್ನೋ ವಿಚಾರ ಮಾಡ. ವಾಟು ಏನಾಯ್ತು ಇರ್ಲಿ, ಇಷ್ಟ್ರ ಬಗ್ಗೆ ನೀನು ಯಾವ ಓಣಿಗೆ ಹೋಗ್ತಾನಂತ ಹೇಳ್ಯಾರ ಹೇಳ್ತೇನೆ ನನ್ ಮುಂದೆ? ನಾನ ಬ್ರಾಹ್ಮಣರು ಓಣಿಗೆ? ಬ್ರಾಹ್ಮಣ ಮಕ ನೋಡ್ಕೊಂಡಿಲ್ಲ ದೊಡ್ಡ ಕನ್ನಡಿಯಾಗಿ ನಿಂತ. ಯಾಕೇನಾಯ್ತು? ಅಲ್ಲವಾ ಬ್ರಾಹ್ಮಣರು ಬಲ್ಲ ಬೆರಿಕಿರ್ತಾರ. ಅವ್ರು ಬೆರಿಕಿದ್ರ ನನ್ನ ಏನ್ ಮಾಡ್ತಾರ? ಅವರು ಹಿಂಗ ಹೋದೆ ಅಂದ್ರ ನಿನ್ ಹೆಂಬರಿಗೆ ಕಳಿಸ್ತಾರ. ಹೆಂಗ್ ಹೋಗ್ಬೇಕು? ಅಲ್ಲಿಗೆ ಹೋಗ್ಬೇಕಾದ್ರೆ ಆದ್ರೆ ಒಳ್ಳೆ ಒಳ್ಳೆ ಒಳ್ಳೆ ಒಳ್ಳೆ ಒಳ್ಳೆ ಅಲ್ಲ, ನಾನು ನಿನ್ಗತ್ತಿನ ಒಳ್ಳೆ ಒಳ್ಳೆ ಒಳ್ಳೆ ಹಿಂಗ ಮಾಡ್ಬೇಕು. ನೀ ಹಂಗ್ ಮಾಡ್ಬೇಡವ. ಮತ್ತ ಎರಡು ಕೈ ಹಿಂಬರಿಕೆ ಕಟ್ಟಿಂಗ ಲಕ ಲಕ ಲಕ ಲಕ ಹೋಗ. ಏಯ್ ಅಲ್ಲ, ಚೇಷ್ಟ ಮಾಡ್ಬೇಡ. ಅಲ್ಲಿಗೆ ಹೋಗ್ಬೇಕಾದ್ರೆ ಆದ್ರೆ ಒಳ್ಳೆ ಶಿಸ್ತ. ಶಿಸ್ತ ಅಂದ್ರ? ಶಿಸ್ತ ಅಂದ್ರ ಒಳ್ಳೆ ಮಸ್ತ. ಮಸ್ತ್ ಅಂದ್ರ ಏನು? ಮಸ್ತ್ ಅಂದ್ರ ಡೌಲ. ಡೌಲ ಅಂದ್ರ? ಡೌಲ ಅಂದ್ರ ದಿಮಾಕ. ಹೇ ದಿಮಾಕ್ ಅಂದ್ರ ಏನ? ಅದು ಬಂದತ್ ಯಾವಾಗ ಬಂದ್ ಹೋಗೈತೆ ನಿನಗೂ ಗುರ್ತಿಲ್ಲ. ಹೌದಾ? ವಾ ಏನ ಯಮಕ? ಯಮಕ್ ಅಂದ್ರ ಏನು? ಯಮಕ್ ಅಂದ್ರ ಶಿಸ್ತೇ. ಶಿಸ್ತೇ ಅಂದ್ರ ಮಸ್ತ್. ಮಸ್ತ್ ಅಂದ್ರ? ಮಸ್ತ್ ಅಂದ್ರ ಹುಟ್ಟ ಹಿಡ್ಕೋ. ಹಾ ಹಿಡ್ಕೊಂದ ದಂಗ ದಂಗ ದಂಗ ದಂಗ ದಂಗ ದಂಗ ಹೋಗ. ಹಂಗ ನೀನ ಹೋಗ್ಬಿಡು. ಮತ್ತ ಅಲ್ಲಿಗೆ ಹೋಗ್ಬೇಕಾದ್ರೆ ಆ ಶೃಂಗಾರ ನನ್ ಗುರ್ತದ. ಏನೋ ಆ ಶೃಂಗಾರ ನಿನ್ ಗುರ್ತೈತಿ? ಆಯ್ತಾಯ್ತು. ಗುರ್ತಿದ್ದ ಸುಳ ನನ್ ಕ್ಲಬ್ ಡ್ಯಾನ್ಸ್ ಮಾಡಿಸಿದ್ಯಾ ನೀ? ಹೇ ಡ್ಯಾನ್ಸ್ ಮಾಡ್ ನೀನು? ಅಲ್ಲವಾ. ಹಾ ಯಾವ ರೀತಿಯಿಂದ ಹೋಗ್ಬೇಕು? ಹೋಗ್ಬೇಕು ಈಗ ದೂತೈ. ಆ ಗೋಕುಲಕ್ಕೆ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಬರ್ಜರ್ ಬರ್ಜರ್ ತಮ್ರನ್ನುಟ್ಟು ಮುಟ್ಟಿಕೊಂಡು ಮಗ್ಗೆ ಕುಬ್ಬಸನ್ನು ತೊಟ್ಟು ತೊಡ್ರಲ್ಲ ಕುರಳಲ್ಲಿ ಆಭರಣ ಹಾಕಿಕೊಂಡು ಹಾಕಿಕೊಂಡು ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಹೋಗ್ತಾನಮ್ಮ ನಾಮಸ್ಮರಣೆ ಮಾಡ್ತಾ ಹೋಗ್ತಾನೆ ಮೊದಲು ನಾಮಸ್ಮರಣೆ ಮಾಡೋಣ್ರಿ ನಾಮಸ್ಮರಣೆ ಮಾಡಿದ ಮೇಲೆ ನಿನ್ನ ಗೋಕುಲಕ್ಕೆ ಏನೈತೆ ಕಳಿಸ ನಾನು ಹಿಂಬಾಲಿ ಬರ್ತೇನೆ ಹೌದಾ ನಾಮಸ್ಮರಣೆ ನಾಮಸ್ಮರಣೆ ಮಾಡೋಣ ಆಗಲಿ ಜಾನೆ ಪದೇವಾ ಈ ಜಗದೀಶ ಜಾನೆ ಪದೇವಾ ಜಾ